ಕೇಂದ್ರಗಳು. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಪಿಎಸ್ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಾಗತ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಡಾ ರಾಜ್ಕುಮಾರ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಗಳಲ್ಲಿ ಗಡಿಬಿಡಿ ಅಳಿಯ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಕೋಠಿ ಅವರ ಸಂಗೀತವಿದೆ. ಕುವರನು ನಾನೇ, ರಣರಂಗ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತನ್ನ. ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾರೆವು ನಿನ್ನ. ಕೇರಿಗೆ ನಾಯಕ ನಾನೇ, ವೈದಿಗೆ ಕಂಟಕ ನಾನೇ, ಹೆಣಕಲು ಸಿಂಹವು ಜೋಪಾನ. ಶಿವ ಮೆಚ್ಚಿದ ಕಣ್ಣಪ್ಪ, ಮಣ್ಣಿನ ಮಗ ಜಗ ಮೆಚ್ಚಿದ ಹುಡುಗ, ಪುರುಷೋತ್ತಮ ನಾನೇ, ಜ್ವರಮುಖಿಯಂತೆ ಪರಶುರಾಮನಂತೆ ಮೃತ್ಯುಂಜಯ ನಾನೇ. ಕನ್ನಡದ ಕುವರನು ನಾನೇ, ರಣರಂಗ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತನ್ನ. ತಾಯಿ ಹಾಲು ಒಂದೇ ರುಚಿಯು, ನಾವು ನೀವು ಯಾರೇ ಆದ್ರೂ ನಮ್ಮ ತಾಯೇ ಭುವನೇಶ್ವರಿಯು. ಕೋಟಿ ಕೋಟಿ ಹಣವೇ ಇರಲಿ, ತಿನ್ನುವುದು ಎರಡೇ ತುತ್ತು, ಅರಮನೆಯೇ ನಮಗಾಗಿರಲಿ, ಕೊನೆಗೆ ಇಹುದು ಆರಡಿ ಸೊತ್ತು. ದೇವತಾ ಮನುಷ್ಯನಾಗಿ ವೀರ ಕೇಸರಿಯಾಗು, ಭಾಗ್ಯದ ಬಾಗಿಲ ತೆರೆದು ಧ್ರುವ ತಾರೆಯಾಗು. ಏನು ಪುಣ್ಯ ಮಾಡಿ ಯಾವ ಪೂಜೆ ಮಾಡಿ ಇಲ್ಲಿ ನಾನು ಹುಟ್ಟಿರುವೆ. ನಿಮ್ಮ ಅಭಿಮಾನ ಸದಾ ನನ್ನ ಪ್ರಾಣ, ದೊಡ್ಡೋರ ದಾರಿಲಿ ನಡೆವೆ. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತನ್ನ. ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾರ. ಪೇದಿಗೆ ನಾಯಕ ನಾನೇ, ವೈದಿಗೆ ಕಂಟಕ ನಾನೇ, ಕೆಣಕಲು ಸಿಂಹವು ಜೋಬಾನ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572760. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಜಗ್ಗೇಶ್ ಅವರ ಧ್ವನಿಯಲ್ಲಿ ಭಂಡ ನಿಮ್ಮ ಗಂಡ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿದೆ. ಗಂಡೋ ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿನೇ ನಂಬೋವ, ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ ಜನ ಚಂದ ಚಂದ ಚಂದ ಗೆಳೆಯ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿನಿ ನಂಬೋವ, ಈ ಮಣ್ಣಂದ್ರೆ ಚಿನ್ನ, ಈ ಹೊಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ ಜನ ಚಂದ ಚಂದ ಚಂದ ಗೆಳೆಯ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿನಿ ನಂಬೋವ. ಕೆತ್ತಿದರೆ ಬೆಲ್ಲೋರು, ಇಲ್ಲಿ ಚಲಬಿದ್ದ ಮನ್ಸರೇನು ಗೆಲ್ಲರ, ಒಂದಲ್ಲ ಒಂದ್ ದಿವ್ಸ ಆಗುತ್ತೀನಿ ನಾನು, ನಾಡೆಲ್ಲ ಪ್ರೀತಿ ಮಾಡೋ ಅಮ್ಮೀರ, ಆವಾಗ ನಮ್ಮನ್ನ ಮರಿಬೇಡ, ಅತ್ತಿದ್ದ ಏಣಿನ ತಡಬೇಡ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿನೇ ನಂಬೋವ, ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ ಜನ ಚಂದ ಚಂದ ಚಂದ ಗೆಳೆಯ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿ ನೀ ನಮ್ಮವ್ವ. ಹಂಗಿನ ಅರಮನೆ ಬ್ಯಾಡಣ್ಣ ನಮ್ಗೆ ತೆಂಗಿನ ಗರಿಯಾಟಿ ಸಾಕಣ್ಣ. ಬಲ್ಲಾರೆ ಬಲ್ಲಾರೆ ಕೃಷ್ಣಣ್ಣ ನಮ್ಗೆಲ್ಲ ಗುರುನೇ ನೀನಣ್ಣ. ಅನ್ಯಾಯ ತಲೆ ಬಗ್ಸಿ ಬಾಳಲ್ಲ ನಾನು ಪ್ರೀತಿ ಪ್ರೇಮಕ್ಕೆ ಪ್ರಾಣ ಕೊಡ್ತೀನಿ. ಆಗ್ಯಾರು ಶಕ್ತಿನ ಕೊಡಣ್ಣ ನಾರ್ಗೆಲ್ಲ ಕಣ್ಮಾಡಿ ಆಗಣ್ಣ. ಅಂತಿದ್ದ ಗಂಡ ನಾನಲ್ಲ ನನ್ನಂತ ಪಂಡ ಯಾರಿಲ್ಲ. ಕನ್ನಡ ಭಾಷೆನೇ ನನ್ ಜೀವ ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ ಈ ಹೊಡ್ದ ನೂರನ್ನ ನಡೆ ಚಂದ ಉಡಿ ಚಂದ ಜನ ಚಂದ ಚಂದ ಚಂದ ಗೆಳೆಯ. ಅಂತಿಂತ ಗಂಡು ನಾನಲ್ಲ ನನ್ನಂತ ಪಂಡ ಯಾರಿಲ್ಲ. ಕನ್ನಡ ಭಾಷೆನೇ ನಮ್ ಜೀವ ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ ಈ ಹುಡ್ಡ ನೂರನ್ನ ನಡೆ ಚಂದ ಉಡಿ ಚಂದ ಜನ ಚಂದ ಚಂದ ಚಂದ ಗೆಳೆಯ. ಇನ್ನು ಮುಂದೆ ಕೇಳಿ ವಿಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೀವ್ ನಾಗೇಂದ್ರ ಸಂಗೀತ ನೀಡಿರುವ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು? ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲು ಕಾಣೆ. ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ. ಕೇಳು ನಿನ್ನೆ ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲು ಕಾಣೆ. ನಮ್ಮೂರು ನೀಬೀಗ ನಮ್ಮೂರು, ನಿಮ್ಮೂರೇ ನಮ್ಮೂರು ನೀಬೀಗ ನಮ್ಮೂರು. ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೇ ಆದ ಮೇಲೆ ಇನ್ನೇನು? ಉಳ್ಳನ ಆಸರೆ ಬಯಸಿದೆ ಬಾದರೆ ನಂಬುವೆಯ, ಉಳ್ಳನ ಆಸರೆ ಬಯಸಿದೆ ಬಾದರೆ ನಂಬುವೆಯ. ಹತ್ತಿಸುವೆ ಬಾರೆ ಕಾವೇರಿ ನದಿಯಾಗೆ ಈಜಿಸುವೆ ಬಾರೆ. ಬೇಲೂರು ಒಂದ ಏಕೆ ಕೊಲ್ಲೂರ ಬಿಟ್ಟೆ ಏಕೆ? ಕನ್ನಡ ನಾಡ ಚಿನ್ನದ ನಾಡ ಸುತ್ತಿಸಿ ಬರುವೆ ನಿನ್ನನ್ನು. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು? ನಿಮ್ಮೂರು ನಮ್ಮೂರು ನೀವೀಗ ನಮ್ಮೂರು. ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲು ಕಾಣೆ. ಎಲ್ಲಿಂದ ಬಂದರೆ ನಾನು, ನಿಮ್ಮ ಹೂವಂತ ಮೊಗದೋಳೆ ಮೆಚ್ಚಿದ ನಿನ್ನನ್ನು, ಹಾವಂತ ಜಡೆಯೋಳೆ ಒಪ್ಪಿದ ನಿನ್ನನ್ನು, ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ, ಎಲ್ಲಿಂದ ಬಂದರೆ ನಾನು ಸಾಮ್ರಾಟ್ ಚಿತ್ರಕ್ಕಾಗಿ ಮಾಲ್ಗುಡಿ ಶುಭ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನು ಕೇಳಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಸಾಂಬಾರಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಂಬರಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ, ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊಂತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೇಸರಿಬಾತ್ ಅನ್ಕೊಂತೀವಿ. ಎಂತದು ಎಂತದು ಹಾಡುದಂತ ಕೂಡುದಂತ ಕುಣಿಯುದಂತ, ಹೆಂಗಪ್ಪ ಹೆಂಗಪ್ಪ ಹಾಡು ಧ್ಯಾಂಗ ಕೂಡು ಧ್ಯಾಂಗ ಕುಣಿಯೋ ಧ್ಯಾಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು, ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು, ಬೆರಿಬೇಕು ನಾವು ಮೊದಲು ನಲಿದಾಗಲು, ನಾವೆಲ್ಲರೂ ಸರಿ ಹೋಗಲು. ಗದಕಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರೆ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡಿ ಭಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವದು. ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಉಡಿಗೇರಿಯಾದರೇನು ಮಡಿಕೇರಿಯಾದರೇನು, ದುಡಿಬೇಕು ನಾವು ಮೊದಲು ಹಣಿಯಾಗಲು, ಬಂಗಾರದ ಗಣಿಯಾಗಲು. ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿಯಿಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ಜಾಗಗಳ ಕಥೆ ಇದೆ. ಭೂಪಠದಲ್ಲಿ ನೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗಿದೆ. ಸಿನಿಮಾ ಕಥೆ ಚಿತ್ರಕ್ಕಾಗಿ ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನು ಕೇಳಿ ಜಿ ಉದಯಶಂಕರ್ ಅವರ ರಚನೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಬರೆದ ಬುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ. ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ. ಪ್ರೇಮಲೋಕದ ಹಂಸಲೇಖಾರು ಯುವ ಜನ ಮನವನ್ನು ಸೆಳೆದಂತೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಇದೀಗ ಕೇಳಿ ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಸಂಗಡಿಗರೊಂದಿಗೆ ಹಾಡಿರುವ ಮಸಳಿನ ಹೂವು ಚಿತ್ರದ ಗೀತೆ. ಎಸ್ಆರ್ ಎಕ್ಕುಂಡಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಮೃದಂಗಾ ಗಾನ ಮೇಳದ ನಾಟ್ಯ ತರಂಗ ಭೀಮ್ ಭೀಮ್ ನುಡಿಯುವ ಚಂಡೆ ಮೃದಂಗ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಇಂಚರಾಯ ರಾವ್ ಹಾಡಿರುವ ರಂಗಿ ತರಂಗ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಅನೂಪ್ ಭಂಡಾರಿ ಅವರದು.